ಅಂದ್ರೆ ನಡಬರ್ಕ ಆರ್ ಫೀಟ್ ಮಾಡಿ ನಡಬರ್ಕ ಒಂದು ಇಟ್ಟಂಗಿಲೆ ಕಟ್ಕೊಂಡು ಅದ್ರ ಮ್ಯಾಲ ಮೈಕ್ರೋ ಸ್ಪ್ರಿಂಕ್ಲರ್ ಕುಡ್ಸೇನ್ರಿ. ಅಂದ್ರೆ ನೀರ್ ಹೊಡೆಯೋದ್ ಕೈಲಿ ಹೊಡೆಯೋದಕ್ಕೆ ಲೇಬರ್ ತಿತ್ತದ ಹೇಳ್ರಿ. ಒಷ್ಟುಕ್ಕ ಮೈಕ್ರೋ ಸ್ಪ್ರಿಂಕ್ಲರ್ ಕುಡಿಸಿ ಒಂದ್ ಸಬ್ಲೈನ್ ಗೆ ಒಂದ್ ವಾಲ್ ಕುಡ್ಸೇನ್ರಿ. ಆ ವಾಲ್ ತಿರುಗಿ ಬಿಟ್ಟ ಅಂದ್ರೆ ಆಟೋಮೆಟಿಕ್ ತಾನೇ ಈಗ 20 ತೊಟ್ಟಿ ಒಮ್ಮೆ ನೀರ್ ಹೊಯ್ತದ. ಓಹೋ, ಹಿಂಗ್ ಮೈಕ್ರೋ ಸ್ಪ್ರಿಂಕ್ಲರ್ ಎಷ್ಟು ಬೇಕೋ ಅಷ್ಟೇ ಬಿಡ್ಲಿಕ್ಕೆ ಅಟ್ಟೆ ಬಿಡ್ಲಿಕ್ಕೆ ಅದ್ ಎಷ್ಟು ಬೇಕು ನಮ್ಗೆ ನೀರ್ ಏಟ್ ಹೊಡಿಬೇಕು ಅಟ್ಟೆ ನೀರ್ ಬಿಡ್ಲಿಕ್ಕಾಗ್ತದ್ರಿ. ಗೊಬ್ಬರನು ಅದು ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಕುಡಿಸಿ ಮಾಡಕ್ ಬಹಳ ಬಹಳ ಚೆನ್ನಾಗಿ ಆಗಲ್ಕತ್ತದ್ರಿ. ಅದ್ರ ಮೂರ್ ತಿಂಗಳ ಗೊಬ್ಬರ ಮೊದಲು ನಾವು ಕೈಲೇ ನೀರ್ ಹುಡ್ಬೇಕಂದ್ರೆ 3-4 ತಿಂಗಳು ಹೋಗ್ತೈತ್ರಿ. ಈಗ 2 ತಿಂಗಳದೊಳಗೆ ಗೊಬ್ಬರ ರೆಡಿ ಆಗ್ತದ್ರಿ. ನಾವ್ ಈಗ 2009 ನಾವು ಮೊದಲು 4 ವರ್ಷದಿಂದ ಗೊಬ್ಬರನು ಮಾರಿಯನ್ರಿ. ಗೊಬ್ಬರ ಮಾಡಿ ನಾವು ಗೊಬ್ಬರ ಮಾಡಿ ನಮ್ ಹೊಲಕ್ಕೆ ಏನ್ ಹಾಕಟ್ ಹಾಕಿ ಉಳಿದ ಗೊಬ್ಬರ ಬೇಕಾದ್ರೂ ಮಾರಿ. ಈಗ ಹುಳು ಬಿಡಬೇಕಾದ್ರೆ ಏನ್ ಅದಕ್ಕೆ ಬೇರೆ ಏನು ಅದಕ್ಕೆ ಸೇರಿಸಬೇಕು? ಮಿಶ್ರಣ ಏನಿರ್ಬೇಕು? ಮಿಶ್ರಣ ಏನಿಲ್ಲ ಸರ್. ನಾವು ಗೊಬ್ಬರ ಮಾಡೋತ್ನಾಗ ಒಂದ್ ತೊಟ್ಟಿ ಒಳಗ ನಾವು ಮೊದಲು 1 ಫೀಟ್ ನಾವ್ ಏನದ ತೊಗರಿ ಕಟ್ಟಿಗೆಗಳು ನುಗ್ಗಾಗಿ ಕೊಳತಿವು. ಒಂದ್ ವರ್ಷ ಬೋಧನೆಗೆ ಹಾಕಿ ಅವ್ನ ನೀರ್ ಹತ್ತಿಕೊಳತು ಅಂದ್ರೆ ಅವು 1 ಫೀಟ್ ತೊಗರಿ ಗಡಿಗೆ ಹಾಕದ್ರಿ. ಆಮೇಲೆ 2 ಇಂಚ್ ಹೆಂಡಿ ರಾಡಿ ಹಾಕದ್ರಿ. ಅದ್ರ ಮೇಲೆ ಮತ್ತೆ ಹಸಿರೆಯಲ್ಲಿ ಸದಿ ತೆಗೆದಿದ್ದು ಕಸಾಯಿ ಮತ್ತೆ ಗಿಲ್ಸಿಡಿ ತಾಪಲ ಈಗ ಏನಿದ್ದು ಹಸಿರೆಯಲ್ಲಿ ಒಂದು 1 ಫೀಟ್ ಹಾಕದ್ರಿ. ಅದ ಹಾಕಿ ಮ್ಯಾಲ ಮತ್ತೆ 1 ಇಂಚ್ ಹೆಂಡಿ ಹಾಕದ್ರಿ. ಅದು 1-8 ದಿನ ಸಂಪೂರ್ಣವಾಗಿ ನೀರ್ ಹುಡಿಬೇಕ್ರಿ. ನೀರ್ ಹುಡ್ದು ಅದು ತೆಳಗಿನ ಮ್ಯಾಲ ಒಳಗೆ ಹೀಟ್ ಹತ್ತದ್ರಿ. ಅದ ತೆಳಗ ಮ್ಯಾಲ ಹಿಂಗ್ ಗುದಲಿದಿ ಅಂತ ಎತ್ತಿ ಹಾಕಿ ಅದ ಮತ್ತೆ ಏನದ ಮತ್ತೆ ನೀರ್ ಹುಡ್ದು ಆಮೇಲೆ ಹೆಂಡಿ ಹಾಕಿ ರಾಡಿ ಮಾಡಿ ಆ ರಾಡಿ ಒಳಗ 1 ಸ್ಕ್ವೇರ್ ಮೀಟರ್ 1 ಕಿಲೋ ಹೊಳ ಬಿಡಬೇಕು ಸರ್. ಒಂದ್ ಸ್ಕ್ವೇರ್ ಮೀಟರ್ ಒಂದು ತೊಟ್ಟಿಯಲ್ಲಿ ಎಷ್ಟು ಬಿಡಬೇಕಾಗ್ತದೆ? ಅದು 15 ಫೀಟ್ ಊಚಿದ್ರೆ 5 ಕಿಲೋ ಬಿಡಬೇಕ್ರಿ. 10 ಫೀಟ್ ಇತ್ತಂದ್ರೆ 3 ಕಿಲೋ ಬಿಡಬೇಕ್ರಿ. 20 ಫೀಟ್ ಇತ್ತಂದ್ರೆ ಈಗ ಏನಾದ್ರೂ ಹೆಚ್ಚಿಗೆ ಬಿಡಬೇಕ್ರಿ ಸರ್. ಈಗ ನಿಮ್ಗೆ ಇಷ್ಟು ಹುಳ ಎಲ್ಲಿಂದ ಸಿಗ್ತದೆ? ಹುಳ ನಾವು ಮೊದಲು ಬಿಡೋತ್ತಿನಾಗ ನಾವು ತಂದಿದ್ದವ್ರು ಇಲ್ಲಿ ಬೇರೆದವರು ಮಾಡಿರ ನಮ್ಮಲ್ಲಿ ಶ್ಯಾಮರಾವ್ ಪಾಟೀಲ್ ಅಂತ ಮಾಡಿರೋ ಅವ್ರ ಬಲ್ಲಿದೆ ನಾವು 1 ಕ್ವಿಂಟಲ್ ಹುಳ ತಂದಿದ್ ತಂದ ಈಗ ಮಾಡಿನ್ರಿ. ನಾವು 1 ಕ್ವಿಂಟಲ್ ಹುಳ ನಾ ಈಗ 2009 ಸರಾಸರಿ ಈಗ ಏನಾರ ನಾವು 20-30 ಕ್ವಿಂಟಲ್ ಹುಳ ಬೇರೆದವ್ರು ಮಾರಿನ್ರಿ. 10 ಕ್ವಿಂಟಲ್ ಈಗ ನಾವು ಹುಳ ಕೊಡ್ತೀನಿ ಸರ್. ಈಗ ಮಾರಾಟ ಮಾಡ್ತೀರಿ ಅಂತ ಹೇಳಿದ್ರೆ ಹೇಗಿರ್ತದೆ? ಈಗ ಹುಳಕ್ಕೆ ಎಷ್ಟು ರೇಟ್ ಕೊಟ್ಟು ಖರೀದಿ ಮಾಡಿದ್ದೀರಿ ಮತ್ತೆ ಈಗ ಮಾರಾಟ ಮಾಡುದು ಎಷ್ಟಕ್ಕೆ? ನಮ್ಮ 300 ರೂಪಾಯಿ ಕೆಜಿ ಕೊಟ್ಟಾರಿ ಸರ್. ನನಗ ಈಗ 500 ರೂಪಾಯಿ ಕೆಜಿ ಆಗ್ಯಾದ್ರಿ. ಯೂನಿವರ್ಸಿಟಿ ದರ ಒಂದ್ ರೇಟೇ ಮಾಡ್ಯಾರಿ 500 ರೂಪಾಯಿ ಕೆಜಿ ಹುಳ. ಈಗ ನಾವು 20 ತೊಟ್ಟಿ ಒಳಗೆ ನನಗೆ ಆರ್ಡರ್ ಹ್ಯಾಂಗ್ ಬರ್ತಾವ ಹಂಗ ಹುಳ ರೆಡಿ ಮಾಡ್ತೀನಿ ಸರ್. ಈಗ ನನಗೊಂದು 10 ಕ್ವಿಂಟಲ್ ಹುಳ ಬೇಕಪ್ಪ ಯಾರೇ ಒಬ್ಬರು ಆರ್ಡರ್ ಕೊಟ್ಟಾರ ತಿಳಿರಿ. ಈಗ ಎರೆಸೊಲ್ಲ ತೆಗಲಿಕ್ನು ಯೂನಿವರ್ಸಿಟಿ ದವ್ರು ಕೇಳ್ತಾರೆ 2 ಕ್ವಿಂಟಲ್ 3 ಕ್ವಿಂಟಲ್ ಆಯ್ತು ಯಾರು. ಈಗ ಎರೆ ಒಳಗೆ ಬಹಳ ಮಂದಿ ಹೋಗ್ಯಾರಿ ಸಾವಯವ ಗೊಬ್ಬರಕ್ರಿ. ಬಹಳಷ್ಟು ಮಂದಿ ಇಲ್ಲಿ ಶೇಡಾಮದೊಳಗೆ ಒಬ್ಬರಿಗೂ ನಾ ಕೊಟ್ಟೇನ್ರಿ. ಮೊನ್ನ ನಮ್ಮ ಬಸವರಾಜ್ ಪಾಟೀಲ್ ಶೇಡಾಮರ್ಗ ಅವರು ಆಶ್ರಮದೊಳಗೆ ಅಲ್ಲಿ ಶೇಡಾಮದಾಗೂ ಬಿಡಗದ ಅವ್ರಿಗೆ ಒಂದು 50 ಕೆಜಿ ಕೊಟ್ಟೇನ್ರಿ. ಮತ್ತೆ ನಮ್ಮದು ಭೀಮಶಂಕರ್ ತೆಗ್ಗಿಯಳಿ ಅವ್ರಿಗೆ ಗುಳಸಾರಕ್ಕೆ ಅವ್ರಿಗೂ ಒಂದು 3 ಕ್ವಿಂಟಲ್ ಕೊಟ್ಟೇನ್ರಿ. ಈಗ ಮತ್ತೆ ಇಲ್ಲಿ ಕೆವಿಕ್ ಇಂಡಿ ಕೆವಿಕ್ ಒಂದು 6 ಕ್ವಿಂಟಲ್ ಕೊಟ್ಟೇನ್ರಿ. ಇಲ್ಲಿ ರೈತರು 5 ಕಿಲೋ ದೊಡ್ಡ ಪ್ರಮಾಣದಲ್ಲಿ ನೀವು ಮಾರಾಟ ಮಾಡ್ತೀವಿ? ದೊಡ್ಡ ಪ್ರಮಾಣದಾಗ ಈಗ ನಾವು ಗೊಬ್ಬರ ಮಾರೋದು ಬಿಟ್ಟೇನ್ರಿ. ಈಗ ಹುಳಾನೇ ಬಹಳಷ್ಟು ರೆಡಿ ಮಾಡಿದ್ರಿ. ಈ ಗೊಬ್ಬರ ಮಾರೋದನ್ನು ಬಿಟ್ಟದ್ದು ಯಾಕೆ? ಅದ್ರ ಲಾಭ ಕಡಿಮೆ? ಲಾಭ ಕಡಿಮೆ ಸರ್. ನಾವು 1 ತೊಟ್ಟಿ ಒಳಗೆ 15 ಫೀಟ್ ಊಚ 3 ಫೀಟ್ ಆಗಲ್ಲ 3 ಫೀಟ್ ಎತ್ತರ ತೊಟ್ಟಿ ಒಳಗ್ರಿ 2 ಟನ್ ಗೊಬ್ಬರ ಬರ್ತದ್ರಿ. 40 ಬ್ಯಾಗ್ 40 ಬ್ಯಾಗ್ ನಾ 400 ರೂಪಾಯಿ ಮಾರ್ದಂದ್ರಿ ನನಗ್ ಬರೋದು 16,000. ಓಹೋ, ಈಗ ನಾವು 1 ತೊಟ್ಟಿ ಒಳಗ 1 ಕ್ವಿಂಟಲ್ ಹುಳ ತೆಗೆದ್ರೆ ನನಗ್ ಬರೋದು 50,000 ರೂಪಾಯಿ. ಓಹೋ, 1 ಕ್ವಿಂಟಲ್ ಹುಳ ತೆಗೆದ್ರೆ 50,000 ರೂಪಾಯಿ. ಆ ಹುಳ ಹ್ಯಾಂಗ ಇಟ್ಟು ನನಗೆ ಬಹಳ ಮಂದಿ ಕೇಳಿದ್ರಿ ಹುಳ ಹ್ಯಾಂಗ ಆಟ ರೆಡಿ ಆಗ್ತದ ಅಂತ. ಮರಿ ದಿನ ಅದು ಏನಾಗ್ತದ್ರಿ ಹಗಲ ಒಳಗೆ ಹೋಗ್ತದ್ರಿ, ರಾತ್ರಿ ಮ್ಯಾಲ ಬರ್ತದ್ರಿ. ರಾತ್ರಿ ಮ್ಯಾಲ ಬಂದ ಎಲ್ಲಾ ಮೈದು ಅದೇನ್ ಮಾಡ್ತಾರೆ ಹೋಗೋದ್ನಾಗ ಒಳಗೆ ಹೋಗುವಾಗ ಅದ್ ಮ್ಯಾಲ ಇಕ್ಕಿ ಇಟ್ಟು ಹೋಗ್ತದ್ರಿ. ಆ ಇಕ್ಕಿ ಒಳಗೆ ಪ್ರತಿನಿತ್ಯನು ಒಂದು ಏನದ ಮಟ್ಟಿ ಇಡ್ತದ್ರಿ. ಈಗ ಅದು 90 ದಿನ ಒಂದು ಹುಳದು ಅವಶ್ಯ 90 ದಿನ ರೀ. 90 ದಿನ 90 ತತ್ತಿ ಇಡ್ತದ್ರಿ. 90 ತತ್ತಿ ನಾವ್ ಏನದ ಗೊಬ್ಬರ ಸೋಸಿದ್ರ ಮಟ್ಟಿಗೆಲ್ಲ ಗೊಬ್ಬರದೊಳಗೆ ಹೋಗ್ತದ್ರಿ. ಹೌದು, ಮಟ್ಟಿ ಎಲ್ಲ ಗೊಬ್ಬರದಾಗ ಹೋಯ್ತಂದ್ರೆ ಮುಂದೆ ಹುಳದು ಸಮಸ್ಯೆ ಕಮ್ಮಿ ಆಗ್ತದೆ. ಅದಕ್ಕೆ ನಾ ಹಂಗಾಗಿ ನಾ 3-6 ತಿಂಗಳ ಗೊಬ್ಬರನೇ ತೆಗಿಯಲ್ರಿ. ಈಗ ಅದು ಮಟ್ಟಿದಿಂದ ಮರಿ ಆಗಲ್ತಾನ ಬಿಟ್ಟು ನಾ ಮರಿನ ಹೆಚ್ಚಿಗೆ ಉತ್ಪತ್ತಿ ಮಾಡಕತ್ತೆ. ಈಗ ತೊಟ್ಟಿಯಿಂದ ಈ ಹುಳುಗಳನ್ನು ತೆಗೆಯುವುದು ಹೇಗೆ, ಯಾವ ರೀತಿ ವಿಧಾನ ಹೇಗೆ? ಹುಳ ನಮಗ ತೆಗಿಬೇಕಾದ್ರೆ ನೋಡಿ ಸರ್, ಹುಳಕ ಸಾಯಂಕಾಲ ನೀರ್ ಹೊಡಿಯೋದ್ರಿ. ಸಾಯಂಕಾಲ 10 ಮಣಿಗೆ ಎಲ್ಲ ಸ್ಪ್ರಿಂಕ್ಲರ್ ನೀರ್ ಹುಡ್ತೀವಿ. 10 ಮಣಿಗೆ ಅನ್ನೋದು ನೀರ್ ಹುಡುದಕ್ಕಾಗಿ ಪೂರಾ ಮ್ಯಾಲ ಬರ್ತದ್ರಿ. 10 ಮಣಿಗೆ ಮ್ಯಾಲ ಈಗ ಕತ್ತಿಲ ಆದಂಗ ಮ್ಯಾಲ ಬರ್ತದ್ರಿ. ಮ್ಯಾಲ ಬಂದಾಳಿಗೆಲ್ಲ ಹಿಂಗ ಕೈಲಿ ಏನದ ತೆಗೆದು ತೊಟ್ಟಿದ ತೆಗೆದು ನಾವ್ ಏನದ ಬ್ಯಾರೆ ಒಣಗ ನೆಲ್ದಾಗ ಅದಕ್ಕ ಡಿಗ್ಗಿ ಹಾಕ್ತೀನಿ. ಆ ಡಿಗ್ಗಿ ಹಾಕಿ ಅವ್ರ ಮರದಿನ ಏನದ ಹುಳ ಬೇಕಾದಾಗ ಅವ್ರಿಗೆಲ್ಲ ಎಲ್ಲ ಇದು ತೆಗೆದಕ್ಕೆ ಹುಳದಿಂದ ತೂಕ ಮಾಡಿ ಕೊಡ್ತೀನಿ ಸರ್. ಅಂದ್ರೆ ಈಗ 1 ಕಿಲೋಗೆ ಎಷ್ಟಕ್ಕೆ ಮಾರ್ತೀರಿ? 500 ರೂಪಾಯಿ ಸರ್. 1 ಕೆಜಿಗೆ 500 ರೂಪಾಯಿ. ಈಗ ಏನದ ರೈತರು ಏನದ ಬರ ಮಾಡಕತ್ತಿರೋ ಹೊಸದಾಗಿ ಯಾರಂದ್ರ ಅವ್ರಿಗೆ ನನ್ನ ಕಡೆದಾಗೆ ಒಂದ್ ಕಿಲೋ ಹುಳ ಬೇಕಪ್ಪ ಅಂದ್ರ ಒಂದ್ ಕಿಲೋ ನನ್ನ ಕಡೆದೇ ಫ್ರೀದಾಗ ಕೊಡ್ಕೊತೀನಿ ರೈತರಿಗೆ. ಈಗೇನ್ ನಾವ್ ಹೊಲದಾಗ ಆಸಕ್ತಿ ಇದ್ರು ಯಾರು ಬೇಕಾದ್ರೂ 4 ಕಿಲೋ 5 ಕಿಲೋನು ನಾ ಫ್ರೀ ಕೊಡ್ಕೊತೀನಿ. ಯಾಕಂದ್ರೆ ನನ್ನ ಬಲ್ಲಿಯೇ ಮಾಡಕ್ಕೆ ಮತ್ತೊಬ್ರು ಹೆಚ್ಚಿಗೆ ಬೆಳೀಲಿ, ಆರ್ಗ್ಯಾನಿಕ್ ಬರಲಿ ತಳಿ ನಾ ಹುಳುಗಳು ಸುದ್ದಕ್ಕೆ ಯಾರನ್ನು ಇವತ್ತು ಬೇಕಾದ್ರೂ 4-5 ಕಿಲೋ ಹುಳನೂ ನಾ ಫ್ರೀದಾಗ ಕೊಡ್ಕೊತೀನಿ. ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು, ಉತ್ತೇಜನ ಕೊಡ್ಕೊತಿದ್ದಾರೆ ಸರ್. ಎಲ್ಲರಿಗೂ ಮಾಡಕ್ಕೂ ಹೇಳ್ಕೊತೀನಿ, ಎಲ್ಲರೂ ನೀವು ಸಾವಯವ ಕೋರಿ. ಈಗ ಏನದ ನಾವು ಫರ್ಟಿಲೈಸರ್ ಉಂಡು ಮನುಷ್ಯಾಗ ಆರೋಗ್ಯ ಕೆಟ್ಟು ನಾವು ದವಾಖಾನೆಗೆ ಹಾಕಿದಿಲ್ಲ, ಎಲ್ಲ ಆರ್ಗ್ಯಾನಿಕ್ ಉಂಡು ಮನುಷ್ಯಾಗ. ಈಗ ನಾವು ಅಜ್ಜ ಮುತ್ತೆದ್ರೆ ನಮ್ಮ ಮುತ್ತೆ ಇದ್ರಿ, ಒಂದ್ ಕುಂಟಲ್ 25 ಕೆಜಿ ಚೀಲ ಹೊಲದೊಳಗೆ ರಾಶಿ ಮಾಡಿದ್ರೆ ತಾನೇ ಎತ್ಕೊಂಡ್ಬರ್ತಿದ್ರಿ, ಬೇರೆ ಅವ್ರಿಗೆ ಯಾರು ಎದ್ದಲ್ ಕರಿತಿದ್ರಿ. ನಮ್ಮ ಅಪ್ಪರು ಒಂದ್ ಕುಂಟಲ್ ಎತ್ತಿದ್ರಿ, ನಾವು 50 ಕೆಜಿಗೆ ಬಂದಿದ್ದವ್ರಿ. ಈಗ ನಮ್ಮ ಮಕ್ಳು 25 ಕೆಜಿನೂ ಬರಲ್ರಿ. ಈಗ ಏನದ ಈಗ ಫರ್ಟಿಲೈಸರ್ದ ಎಲ್ಲ ಉಂಡು, ಈಗ 50 ಕೆಜಿ 25 ಕೆಜಿ ಎತ್ತವ್ರು ಇಲ್ರಿ. ಅದಕ್ಕಾಗಿ ಹಾಂಗ ಆಗ್ಬಿಡ್ದ ತಳಿ ಆರ್ಗ್ಯಾನಿಕ್ ಹೋಗಿ ಮೊದಲೇನೆ ಅಂತೇನ ಮತ್ತೆ ನಮ್ಮ ಅಜ್ಜ ಮುತ್ತೆದ್ರ ಅಂತಾನೆ ಒಕ್ಕಲ್ತನ ಆಗ್ಲಿ ಅಂತ ಮನುಷ್ಯಾಗ ತಾಕತ್ ಇರ್ಲಿ. ಇವತ್ತು ಒಂದ್ ಕುಂಟಲ್ ಎತ್ತವ್ರು ಇರ್ಲಿ ಅಂತ ಹೇಳಿ ನಾವೇನದ ಈ ಆರ್ಗ್ಯಾನಿಕ್ ನಾವು ಈಗ ಬಂದಿದ್ದೀವಿ. ಈಗ ಸಾವಯವ ಕೃಷಿಗೆ ಹೆಚ್ಚಿನ ಒಲವು ವ್ಯಕ್ತ ಆಗ್ತಾ ಇದೆ ಆಗ್ಯಾದ್ರಿ ಸರ್ ಬಹಳಷ್ಟು. ಈಗ 2 ವರ್ಷನಾಗ್ರೆ ಬಹಳಷ್ಟು, ಈಗ ಲಾಕ್ಡೌನ್ ಆದ ಮೇಲೆ ಬಹಳಷ್ಟು ಒತ್ತು ಕೊಟ್ಟದ್ರು. ಈಗ ಮಲ್ಲಿನಾಥ್ ಶರಣಪ್ಪ ಕೊಳ್ಳೂರ್ ಅವರೇ, ಈಗ ಈ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ಈ ಎರೆಹುಳು ಗೊಬ್ಬರದ ಕೊರತೆ ಇತ್ತು ಅಥವಾ ಎರೆಹುಳುವಿನ ಕೊರತೆ ಇತ್ತು, ಆ ಕಾರಣಕ್ಕಾಗಿ ಯಾರು ಆಸಕ್ತಿ ತೋರ್ತಾ ಇರಲಿಲ್ಲ. ಈಗ ಎಲ್ಲಾ ಕಡೆಯಲ್ಲಿ ಈ ರೀತಿಯ ಒಂದು ಎರೆಹುಳು ಗೊಬ್ಬರದ ಬಳಕೆ ಎಲ್ಲ ಆಗಿದೆ ಸರ್. ಈ ಎರೆಹುಳು ಗೊಬ್ಬರ ತಯಾರು ಮಾಡಿಸುವುದರಿಂದ ಅಥವಾ ಎರೆಹುಳು ಸಾಕಾಣಿಕೆಯಿಂದ ರೈತರಿಗೆ ತುಂಬಾ ಲಾಭ ಅಂತ ಹೇಳ್ತಾರೆ. ಲಾಭ ಆತರಿ ಸರ್. ಈಗ ನಾವು ಗೊಬ್ಬರ ಒಂದ್ ಚೀಲ ತರಬೇಕಾದ್ರೆ 1500 ರೂಪಾಯಿ 1200 ರೂಪಾಯಿ ಒಂದ್ ಚೀಲ ಗೊಬ್ಬರ ತರ್ತದ್ರಿ. ಹೌದು, ಅದು ಗೊಬ್ಬರ ತಂದಾಕ ಮಳೆ ವರ್ಷ ಮತ್ತೆ ಹಾಕಲಿಲ್ಲ ಅಂದ್ರೆ ಅದು ಮತ್ತೆ ಹಾಕೇಬೇಕ್ರಿ, ಬೆಳೀತದ ಇಲ್ಲಾಂದ್ರೆ ಬೆಳೆಯಲ್ರಿ. ಈಗ ನಾವು ಎರೆ ಹುಳಿದ್ರಿ, ಒಂದ್ ವರ್ಷ ನಾವು ಮಾಡಿದೇವ ಅಂದ್ರೆ 1 ವರ್ಷ ಹಾಕಿದ್ವಿ, 2 ವರ್ಷ, 3 ವರ್ಷ ಹಾಕಿದ್ ಮುಂದೆ ನಾವು ಹಾಕಲಿಲ್ಲ ಅಂದ್ರೆ ಭೂಮಿ ಒಳಗ ಮಲ್ಟಿಪ್ಲೈ ಹಾಕೋತ ಹೋಗ್ತಾರ್ರಿ, ಭೂಮಿ ಒಳಗೆ ಸಾವಯವ ಉತ್ಪತ್ತಿ ಹೆಚ್ಚಿಗೆ ಹಾಕೋತ ಹೋಗ್ತದ್ರಿ. ಈಗ ಗೊಬ್ಬರನೇ ತಯಾರಿ ಹೊಲಾನೆ ಗೊಬ್ಬರ ತಯಾರಾಗಿ ಆಟೋಮೆಟಿಕ್ ತಾನೇ ಬೆಳವಣಿಗೆ ಹೆಚ್ಚಿಗೆ ಆಗ್ತದ್ರಿ. ಭೂಮಿ ಒಳಗೆ ನ್ಯೂಟ್ರಿಯಂಟ್ ಸಿಗ್ತದ್ರಿ, ಗೊಬ್ಬರದೊಳಗೆ ಎನ್ಪಿಕೆ ಏನ್ ಸಿಗ್ತದ ಆ ಟೈಪ್. ಒಂದ್ ಬೆಳಿ ಬೆಳಿಲಿಕ್ಕೆ 16 ಪೋಷಕಾಂಶಗಳು ಬೇಕ್ರಿ. ಈಗ ನಾವು ಏನ್ ಕೊಟ್ಟರು ಸಾರ್ವಜನಿಕ ರಂಜಕ ಗಾಯಕ ಮುರಿಯ ಕೊಡ್ತೇವ್ರಿ ಈಗ ಡಿಎಪಿ ಒಳಗೆ. ಈಗ ಅವ್ ಮೂರ್ ಕೂಡ ಬದಲಿ ನಾವು ಎರೆಹುಳು ಗೊಬ್ಬರ ಹಾಕಿದೆವು, ತಿಪ್ಪಿ ಗೊಬ್ಬರ ಹಾಕಿದೆ ಅಂದ್ರೆ ಇದ್ರ ಏನ್ ಬೇಕಲ್ಲ 16 ಪೋಷಕಾಂಶಗಳೆಲ್ಲ ಭೂಮಿಗೆ ಸಿಗ್ತದ್ರಿ. ಅಂದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದ್ರಿ, ಹೆಚ್ಚಿಗೆ ಅದು 3 ವರ್ಷ ಆದ ಮೇಲೆ ಕಂಟಿನ್ಯೂ ತಾನೇ ಏನದ ಹೆಚ್ಚಿಗೆ ಹೆಚ್ಚಿಗೆ ಉತ್ಪತ್ತಿ ಹಾಕೋತ ಹೋಗ್ತದ್ರಿ. ಭೂಮಿ ಏನದ ಹೆಚ್ಚಿಗೆ ಏನದ ತಾಕತ್ ಅದ್ರ ಬಲಿ ಬರ್ತದ್ರಿ. ನಾವು ಪ್ರತಿ ವರ್ಷ ಏನ್ ಮಾಡಿದ್ರು ಬಿ ಯಾವಾಗ ಇವತ್ತು ನಾವು ಹೆಸರು ಬಿತ್ತರು ರೂಟರ್ ಹುಡಿಬೇಕ್ರಿ, ಸೂರ್ಯಪಾನ ಬಿತ್ತರು ರೂಟರ್ ಹುಡಿಬೇಕ್ರಿ, ತೊಗರಿ ಬಿತ್ತಿದೆ ಅಂದ್ರೆ ರೂಟರ್ ಹುಡ್ ಅದು ಏನಿದ್ದ ಕಸ ಕಡ್ಡಿ ಎಲ್ಲ ಭೂಮಿ ಒಳಗೆ ಮಲ್ಟಿಪ್ಲೈ ಮಾಡ್ಕೋತ ಹೋಗ್ಬೇಕ್ರಿ. ಅಂದ್ರೆ ಸಾವಯವ ಇಂಗಾಲ ಹೆಚ್ಚಿಗೆ ಆಗ್ತದೆ, ಭೂಮಿ ಒಳಗ ಸಾವಯವ ಇಂಗಾಲ ಕಡಿಮೆ ಬೆಳೆ ಹೆಚ್ಚಿಗೆ ಉತ್ಪತ್ತಿ ಹಾಕೋತ ಹೋಗ್ತಾರೆ. ಈಗ ಮಲ್ಲಿನಾಥವ್ರೆ, ಈಗ ಈ ಸಾವಯವ ಗೊಬ್ಬರ ಮಾಡೋದಾಗ್ಲಿ ಅಥವಾ ಈ ಹುಳು ಸಾಕಣೆ ಮಾಡೋದಾಗ್ಲಿ ಎರೆಹುಳು ಸಾಕಣೆ ಮಾಡೋದಾಗ್ಲಿ, ಆದ್ರೆ ಒಂದು ರೀತಿಯಲ್ಲಿ ಕೃಷಿಯ ತ್ಯಾಜ್ಯವನ್ನೇ ಆ ತಿಪ್ಪೆ ಇದು ಗುಂಡಿಗಳಿಗೆ ಬಳಸಲಿಕ್ಕೆ ಆಗ್ತದಲ್ಲ. ಯಾಕಂದ್ರೆ ಆ ತೊಟ್ಟಿಗಳಲ್ಲಿ ನೀವು ತ್ಯಾಜ್ಯವನ್ನು ಬಳಸಬೇಕು ಅಥವಾ ಕೊಳೆಯುವ ಹಾಗೆ ಮಾಡಬೇಕಂದ್ರೆ ಈ ಕೃಷಿಯಲ್ಲೇ ಸಿಗುವಂತಹ ವಸ್ತು. ಈಗ ಗ್ಲಾಸ್, ಕಬ್ಬಣ, ಪ್ಲಾಸ್ಟಿಕ್ ಇವು 4 ಕಲ್ಲ, ಇವು 4 ಬಿಟ್ಟು ಉಳುಕಿದ ಎಲ್ಲಾನು ಗೊಬ್ಬರ ಮಾಡ್ತದ್ರಿ. ತೆಂಗಿನ ಮರ ಇದ್ರೆ ಫಡಿಗಳು ಕಡದಕ್ರೆ ಎಲ್ಲ ಗೊಬ್ಬರ ಆಗ್ತದ್ರಿ. ಈಗ ನಾವು ಒಂದು ತೊಟ್ಟಿಯಲ್ಲಿ ಹುಳುಗಳನ್ನ ಹಾಕಿದ್ರೆ ಎಷ್ಟು ದಿನದಲ್ಲಿ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ? ನಾವು ಗೊಬ್ಬರನೇ ಮಾಡ್ಬೇಕಾದ್ರೆ 3 ತಿಂಗಳು 90 ದಿನದಾಗ ಆಗ್ತದೆ. 90 ದಿನದಾಗ ನಾವು ಪರಿವರ್ತನೆ ಮಾಡಿದ್ರೆ ಗೊಬ್ಬರ ರೆಡಿ ಆಗ್ತದೆ. ಆ ಗೊಬ್ಬರನೇ ನಾವು ಸೋಸ್ಕೊಂಡು ಇದು ಮಾಡಿದೆ ಅಂದ್ರೆ ಒಂದು ತೊಟ್ಟಿ ಒಳಗೆ ಏನಾರು ಒಂದೂವರೆ ಟನ್ ಸುರುಬಿಗೆ ಒಂದೂವರೆ ಟನ್ ಗೊಬ್ಬರ ಬರ್ತದೆ. ಅದ್ರಾಗ ಹುಳದ ಅಂಶ ಕಡಿಮೆ ಆಗ್ತದೆ, ಹುಳ ಕಡಿಮೆ ಬರ್ತದೆ. ನಾವು ಹುಳನೇ ಮಾಡ್ಬೇಕಂದ್ರೆ ತಾಜ್ಯ ವಸ್ತು, ನಮ್ಮ ದೇಶಿ ದನಗಳು ಸಗಣಿ ದಿನ ಪ್ರತಿನಿತ್ಯ ಮನಿ ಸಾರಿಸಿದಾಗ ರಾಡಿ ಮಾಡಿದಾಗ ಒಂದಿನ ಬಿಟ್ಟು ಒಂದಿನ ಮ್ಯಾಲ ಸುರಿತಾವೆ ಅಂದ್ರೆ ಉತ್ಪತ್ತಿ ಹುಳದ ಉತ್ಪತ್ತಿ. ಈಗ ನೀವು ಇಷ್ಟು ಬೃಹತ್ ಪ್ರಮಾಣದಲ್ಲಿ ಎರೆಹುಳುಗಳನ್ನು ಸಾಕ್ತಾ ಇದ್ದೀರಿ ಮಾರಾಟಕ್ಕಾಗಿ, ನಿಮ್ಗೆ ಈ ದೇಸಿ ದನಗಳು ಮತ್ತೆ ಸಗಣಿ ಎಲ್ಲ ಬೇಕಲ್ಲ? ಇದು 50 ದನಗಳು ಅವ್ರಿ ಸರ್ ನನ್ನ ಬಳಿ. ಓಹೋ, ದೇಸಿ ದನಗಳು ಅವೇನ? ನಾವು ದೇಸಿ ದನಗಳು ಹಾಲು ಮಾಡ್ಬೇಕು, ಡೈರಿ ಮಾಡ್ಬೇಕಿಲ್ರಿ. ನಮ್ಮ ಮನೆಯೊಳಗೆ ನಮ್ಗೆ ಉಳ್ಳಕ್ ಒಂದು 6 ಲೀಟರ್ ಹಾಲು ಮನೆಗೆ ಇಟ್ಕೋತೀವಿ, ಒಂದ್ 5-6 ಲೀಟರ್ ನಾ ಡೈರಿಗೆ ಹಾಕ್ತೀನಿ. ಉಳುಕಿದ ಏನದ ನಮ್ಮ ಎಲ್ಲ ಮನೆಗೆ ಯೂಸ್ ಮಾಡ್ತಾರ, ಅದ್ರ ಸಗಣಿ ಗೋಮೂತ್ರ, ಗೋಮೂತ್ರ ಒಂದು ಕಾವಲಿ ಮಾಡಿ ಹೌಸ್ ಮಾಡಿ ಹೌಸ್ನಾಗ ಹಾಕ್ತೀನಿ. ಜೀವಾಮೃತ ಮಾಡಕ್ ಹೌದ್ರಿ, ಮತ್ತೆ ಅದನ್ನು ಮಾಡ್ತೀರಿ? ಅವ್ರ ಜೀವಾಮೃತ ಮಾಡ್ತೀನಿ, ಜೀವಾಮೃತ ಮಾಡಿ ಎಲ್ಲಾ ಬೆಳಿಗ್ಗೆ ನಾವು ಜೀವಾಮೃತ ಸ್ಪ್ರೇ ಮಾಡ್ತೀನಿ ತೊಗರಿಗೆ, ಮತ್ತ ನೀರಾವರಿಗೆ ಅನ್ನದ ಬೆಳಿಗ್ಗೆ ಎಲ್ಲ ಜೀವಾಮೃತ. ಅಂದ್ರೆ ನಿಮ್ದು ಪೂರ್ಣ ಸಾವಯವ? ಸಾವಯವನೇ. ಕೀಟನಾಶಕವನ್ನು ಮಾಡ್ತೀರಂತ? ಕೀಟನಾಶಕನು ಮಾಡ್ತೀನಿ ಸರ್. ಕೀಟನಾಶಕ ದಸ್ಪ್ರಣಿ ಅಂತ ಹೇಳಿ ಮಾಡ್ತೀನಿ. ದಸ್ಪ್ರಣಿ ಅಂದ್ರೆ 10 ಗಿಡದ ತಪ್ಪದು ಔಷಧ ಮಾಡ್ತೀನಿ. ಈಗ ಯಾಕಂದ್ರೆ ತೊಗರಿ ಬಿತ್ತು 1 ತಿಂಗಳಾಯ್ತು ಅಂದ್ರೆ ಅವಾಗ ಮಳೆಗಾಲ ಶುರು ಆಗ್ತದ್ರೆ, ಮಳೆಗಾಲ ಶುರು ಆದಾಗ ತಪ್ಪಲ್ ರೆಡಿ ಆಗ್ತದ್ರಿ. ಈಗ ಬೇವಿನ ತಪ್ಪಲ್ರಿ, ಲಕ್ಕಿ ತಪ್ಪಲ್ರಿ, ಎಕ್ಕಿ ತಪ್ಪಲ, ಹೂಸ್ ಲಕ್ಕಿ ತಪ್ಪಲ್ರಿ. ಈಗ ಮತ್ತೇನದ ಪಾರ್ಥಿನೇಮ್ರಿ, ಈಗ ಇದು ತೊಂಡಿ ತಪ್ಪಲ್ರಿ, ಮಧುಗುಣಿಗೆ ತಪ್ಪಲ್ರಿ, ಇವು ಹತ್ತು ಗಿಡದ ತಪ್ಪಲ್ಗಳು ತಗೋತೀನ್ರಿ, ತಗೊಂಡು ಚಿತ್ತಾಪಲ್ ತಪ್ಪಲ್ ತಗೊಂಡು ಹತ್ತತ್ತು ಗಿಡ ತಪ್ಪಲ್ ತಂದು ಅಬಳು ಜಬಳು ಕುಟ್ಟಿ ಒಂದು ಬ್ಯಾರದ ಒಳಗ ಅದ ಹಾಕ್ತೀನಿ. ಹಾಕಿ ಅದ್ರಾಗ ಒಂದು ಆ ಮುಣಗತನ ನೀರ್ ಹಾಕ್ತೀನಿ. ನೀರ್ ಹಾಕಿ ಒಂದು ಮೂವತ್ತು ದಿನ ದಿನ ಪ್ರತಿನಿತ್ಯ ಮುಂಜಾಳೆ ಸಂಜಾಳೆ ತಿರುಗಿಸ್ತೇನ್ರಿ. ಅದೆಲ್ಲ ತಪ್ಪಲು ಕೊಳತು ಅದು ನೀರ್ ಹಾಕ್ತದ್ರಿ. ಅದು ನೀರ್ ಹಾಕಿದಾಗ ಅದು ಚೀಲ್ ತಡ್ಡಂಗ್ ಹಾಕಿ ಶೋಷಿ ತೆಗೆದು ಅದು ದಸ್ಪರಣಿತ ಔಷಧ ತಯಾರತ್ತರಿ. ಪ್ರತಿಯೊಂದು ಬಗಲಿಗೆ ಹಾಕ ಪಂಪಿಗೆ ಎರಡೆರಡು ಲೀಟರ್ ಹಾಕಿ ನಾ ಏನದ ತೊಗರಿಗೆ ಸ್ಪ್ರೇ ಮಾಡ್ತೇನೆ. ಈ ಹುಳುಗಳ ನಿಯಂತ್ರಣ ನಿಯಂತ್ರಣ ಅದು ಕಡಿಮೆ ಆಗ್ತದೆ ಸರ್. ಒಂದು ಎಳಕ್ಕೆ ಇದಕ್ಕೆ ನಿಯಂತ್ರಣ ಕಮ್ಮಿ ಆಗಲಿಲ್ಲ, ಅದ್ರ ಬಲ್ಲಿ ತಡ್ಕೊಳ್ಳೋ ಶಕ್ತಿ ಬಂತು, ಹುಳುಕ್ ಒಂದು ಮೈ ಮೇಲೆ ಕೂದಲಿದ್ದು ಕಿಡಿ ಇರ್ತದೆ, ಅದು ಒಂದ್ ಜಳಕ ಸಾಯ್ಲಿಲ್ಲ ಅದ್ರ. ಅದಕ್ಕೂ ಇನ್ನೊಂದು ಔಷಧ ಮಾಡ್ತೀನಿ ಸರ್. ಏನದು? ಅದು ನೋಡ್ರಿ, 5 ಕಿಲೋ ತಂಬಾಕ್ ರೀ, 5 ಕಿಲೋ ತಂಬಾಕ, 2 ಕಿಲೋ ಮೆಣಸಿನ ಪುಡಿ ರೀ, ಅದ್ರಾಗ 1 ಕೆಜಿ ಅಲ್ಲ ರೀ, 1 ಕಿಲೋ ಇದು ಬೆಳ್ಳುಳ್ಳಿ, ಮತ್ತ ಅದ್ರಾಗ ಏನದ 200 ಗ್ರಾಮ್ ಮೆಣಸು ರೀ. ಇವೆಲ್ಲ ಮಿಕ್ಸರ್ದಾಗ ಹಾಕಿ ಪುಡಿ ಮಾಡಿ ಅದೇನ್ ಮಾಡ್ತೇನೆ ರೀ, ಗೋಮೂತ್ರದೊಳಗ ಹಾಕಿ ಅದ್ರಾಗ ಅರ್ಧ ನೀರು ಅರ್ಧ ಗೋಮೂತ್ರ ಹಾಕಿ ಮೂರುಕ್ಕೆ ಬರತನ ಕುದಿಸ್ತೇನೆ ರೀ. ಕುದಿಸ್ಬೇಕು, ಕುದಿಸ್ತದ್ರಿ. 3 ದಿನ ತಣ್ಣನ ಜಾಗದಾಗ ಇಟ್ಟು ಅದು ಸೋಸಿ ತೆಗೆದು ಒಂದು ಬಗಲಿಗೆ ಹಾಕ 16 ಲೀಟರ್ ನೀರಿಗೆ 200 ಹಿಡ್ಕೊಂಡು 300 ಗ್ರಾಮ್ ನ ಹಾಕಿ ಸ್ಪ್ರೇ ಮಾಡ್ದ ಬೆಕ್ಕದಂತ ಹುಳ ಇದ್ರ ಸದ್ಯಕ್ಕೆ ಸಾಯ್ತವ್ರಿ ಸರ್. ಓಹೋಹೋ, ಇದು ಸಾವಯವದ ಕೀಟನಾಶಕ? ಸಾವಯವದ ಕೀಟನಾಶಕ. ಈಗ ಇದನ್ನು ಮಾರಾಟ ಮಾಡ್ತೀರಾ ಏನಾದ್ರು? ಇಲ್ಲ, ಮಾರಾಟ ಮಾಡಲ್ಲ ಸರ್. ನಾ ಎಲ್ಲರಿಗೆ ಎಷ್ಟು ಮಂದಿಗೆ ಟ್ರೈನಿಂಗ್ ನಾ ಯಾರು ಇದ್ರದ್ದು ನಾ ಪರಿವರ್ತನೆ ಮಾಡಿ ಅವ್ರಿಗೆ ಎದುರು ನಿಂತು ಸ್ಪ್ರೇ ಮಾಡಕ್ ಹಚ್ಚಿನ್ರಿ. ನಾ 3 ಒಳಗೆ ಸಾವಯವದಾಗ ನಾನೇ ಏನದ ಎದುರು ನಿಂತು ನಿಂತು ಒಡ್ಡಿ ಕಚ್ಚಿನ್ರಿ, ಹೇ ಇದು ಸಾವಯವದಾಗ ಆಗಲ್ಲ ಅಂದ್ರು ಅವ್ರ ಹೊಳ್ಕೊಂಡು ನಾನು ಬಲ್ಲಿವೆ ಗೋಮೂತ್ರ ತಗೊಂಡೋಗಿ ದಸ್ಮಾನ ಇದು ಜೀವಾಮೃತ ಮಾಡಿ ಅವ್ರ ಬೆಳೆ ಸ್ಪ್ರೇ ಮಾಡಿ ಅವರಿಗೆ ಖಾತ ಬಿತ್ತಿದಕ್ಕ ಮತ್ತೆ ಇದು ಏನದ ಆರ್ಗ್ಯಾನಿಕ್ ಬೆಳೆದಿದ್ದಕ್ಕ ಈಕ್ವಲ್ ಮಾಡಿ ಅವ್ರಿಗೆ 1 ವರ್ಷ ಕಂಟಿನ್ಯೂ ನಮ್ಮ ಊರಾಗ 80 ಮಂದಿಗೆ ತೋರಿಸಿ ಸರ್. ಓಹೋಹೋ, ಅಂದ್ರೆ ಬಹಳ ಪರಿಣಾಮಕಾರಿ ಅಂತ? ಬಹಳ ಪರಿಣಾಮಕಾರಿ. ಎಲ್ಲ ಕೀಟನಾಶಕಗಳಿಗೆ ಎಲ್ಲ ಕೀಟಗಳನ್ನ ನಿಯಂತ್ರಣ ಮಾಡ್ತಾರೆ ಸರ್. 10 ಗಿಡದ ತಪ್ಪಲ್ ಏನಿರ್ತದ್ರಿ, 10 ಗಿಡದ 10 ಕೆಲಸ ಮಾಡ್ತಾವ್ರಿ. ಓಹೋಹೋಹೋ, ಅದಕ್ಕೆ ಬೇರೆ ಬೇರೆ ತಪ್ಪಲುಗಳು ಬೇರೆ ಬೇರೆ ತಪ್ಪಲುಗಳು ಏನದ ಇದು ಮಾಡ್ತೇವ್ರಿ ಸರ್. ಒಂದು ತತ್ತಿ ನಾಶಕ ಮಾಡ್ತದ್ರಿ, ಹಾಲು ಬರಂತ ಎಲಿ ಯಾವ್ದು ಇರ್ತದ ಅದು ತತ್ತಿ ನಾಶಕ ಮಾಡ್ತದ್ರಿ. ಅದು ಕೈ ಬರಂತದ್ ಏನ್ ಮಾಡ್ತದ, ಹುಳ ಏನದ ಮೈಗೂಡಲ್ರಿ. ಇನ್ನೊಂದು ವಿಷಕಾರಿ ಇದ್ದಂತದ್ದು ಇದು ಏನದ್ರಿ, ಬೇಸರಮ ಅಂತೇಳಿ ಏನದ, ಆ ಬೇಸರಮ ಇದ್ದಂತದ್ದು ಹುಳಕ್ಕೆ ಏನದ ನಿಶ ಏರಿ ಅದು ಧುಂದಾಗಿ ಬೀಳ್ತದ್ರಿ. 1 ದಿನ 2 ದಿನ ಹುಳ ಮೈಲಿಲ್ಲ ಅಂದ್ರೆ ಹುಳ ಆಟೋಮೆಟಿಕ್ ಸಣ್ಣ ಮರಿ ಇದ್ದಾಗ ಸತ್ತೋತದ. ಓಹೋಹೋ, ಅಂದ್ರೆ ಈ ಕೀಟನಾಶಕದ ಒಂದು ದ್ರಾವಣ ಅಲ್ಲದೆ ಎಣ್ಣೆನು ತಯಾರಿಸ್ತೀರ? ಎಣ್ಣೆನು ಅದೇ ತೆಗೆದು ಎಣ್ಣೆ ಇದು ಮಾಡಿದ್ರಿ ಸರ್. ಓಹೋ, ಅದೇ ತೆಗೆದು ಎಣ್ಣೆ ಮಾಡಿ ಅದನ್ನು ಸ್ಪ್ರೇ ಮಾಡಿಬಿಡುದು. ಸ್ಪ್ರೇ ಮಾಡಿದ್ರೆ ಈಗ ನಿಮ್ಮ ಇಡೀ ತೋಟ ಜಮೀನಿಗೆ ಇದನ್ನೇ ಬಳಸ್ತೀರಿ? ಇದೇ ಬಳಸ್ತೀವಿ. 8 ಎಕರೆ ಜಮೀನ್ ಇದೆ ನನಗೆ, ಒಟ್ಟು 40 ಎಕರೆ ಅದ್ರಿ. ಅದ್ರ ಸಮಗ್ರ ಕೃಷಿ ಅದ್ರ ಸರ್, ಒಂದೇ ಬೆಳಿ ಇಲ್ರಿ. ಯಾವ್ದೆಲ್ಲ? ಒಂದು 8 ಎಕರೆ ಕಬ್ಬ ಅದ್ರ ಸರ್, ಒಂದು 2 ಎಕರೆ 1 ಎಕರೆ ಜಾಮೂನ್ ಚೆಂಡ್, ಒಂದು 3 ಎಕರೆ ಬಾಳಿ ಅದರಿ, ಒಂದು 3 ಎಕರೆ ಕಲ್ಲಂಗಡಿ ಅದರಿ, ಒಂದು 6 ಎಕರೆ ಜೋಳ ಅದರಿ, ಒಂದು 8 ಎಕರೆ ತೊಗರಿ ಅದರಿ. ಈಗೆಲ್ಲ ತೊಗರಿ ಒಳಗೆ ಮತ್ತ ನಾವು ಶಾಮಿ ಬಿತ್ತೇವ್ರಿ, ನವಣಿ ಬಿತ್ತೇವ್, ಬರಗ ಹಾರ್ಕ ಸಿರಿಧಾನ್ಯನು ಬಿತ್ತೇವ್ರಿ ಸರ್. ಮತ್ತ ಹೆಸರ ಉದ್ದ ಇವನು ಎಲ್ಲ ಏನದ ಒಳಗ ಮಿಶ್ರ ಬೆಳೆಗಳಾಗಿ ಇವೆಲ್ಲ ಬೆಳೆ ಬೆಳಿತೇವ್ರಿ. ಹಿಂಗಾಗಿ ಅಂದ್ರೆ ನೀವು ಒಂದ ಕೈ ಕೊಟ್ರೆ ಮತ್ತೊಂದು ಬೆಳೆ ಬರ್ತದೆ? ಹೌದು ಸರ್. ಯಾರೆಲ್ಲ ಮಾಡ್ತೀರಿ ಇದಕ್ಕೆ? ಕಾರ್ಮಿಕರ ಸಮಸ್ಯೆ ಇದೆ? ಕಾರ್ಮಿಕರ ಸಮಸ್ಯೆ ನಾವು ಹೊಲದಾಗೆ ಮನಿ ಮಾಡಿರಿ ಸರ್. ನಾವು ಹೊಲದಾಗೆ ನಮ್ಮ ಹೆಂಡತಿ ಗಂಡ ನಾವು ಹೊಲದಾಗೆ ಇರ್ತೇವ್ರಿ. ಹೊಲದಾಗೆ ಮನಿ ಎಲ್ಲ ಆಕಳುಗಳು ಹೊಲದಾಗೆ, ಒಂದು ಮನುಷ್ಯ ಆಳ ಮನುಷ್ಯ ಬನ್ನಾರಿ, ನಮ್ಮ ತಂಗಿ ಮಗ ಬನ್ನಾರಿ, ನಾವು ಹೆಂಡತಿ ಗಂಡಲ್ಲಿ ಇರ್ತೇವೆ. ಮುಂಜಾನೆ ನೆಸಗಿನಾಗ 5 ಗಂಟೆಗೆ ಎದ್ದೇವಂದ್ರೆ ಕರ ಬಿಡೋದು, ಹಾಲು ಬಿಡೋದು, ನೀರು ಬಿಡೋದು ಎಲ್ಲ ನಾವೇ ಏನದ ಮಾಡ್ತೇವ್ರಿ. ಇದಕ್ಕೇನು ಹೆಚ್ಚಿಗೆ ಏನದ ನಾವು ಖರ್ಚ ಸಮಸ್ಯೆ ಬಹಳ ಮಾಡಿಲ್ರಿ. ಅಂದ್ರೆ ಹೊಲದಲ್ಲೇ ಬದುಕು ನಿಮ್ದು? ಹೊಲದಲ್ಲೇ ಬದುಕು. ಅಂದ್ರೆ ನೀವು ಈಗ ಈ ಎರೆಹುಳು ಗೊಬ್ಬರದಿಂದ ತುಂಬಾ ಲಾಭದಾಯಕ? ಬಹಳ ಲಾಭದಾಯಕ ಸರ್. ಈಗ ನನ್ನ ಕೃಷಿ ಒಳಗೆ ಹೋದವರು ಸರ್, ಮಳಿ ಏರ್ಪೇರ್ ಆಗಿ ಬೆಳೆಗಳು ಸಮಸ್ಯೆ ಆಗ್ಯದ. ನನಗೆ 1 ವರ್ಷದಿಂದ ನನಗೆ ಫೀಲ್ಡ್ನಾಗ ಏನು ಬೆಳೆಯುದು ಲಾಭ ಬರಬೇಕಾಗಿದ್ದು ನನಗೆ ಆ ಎರೆಹುಳದೇ ಅಷ್ಟು ಲಾಭ ಬರಲಾಗುತ್ತೆ. ಓಹೋ, ಅಂದ್ರೆ ನೀವು ಹೇಳಿದ್ರೆ ಎರೆಹುಳು ಸಾಕಣೆ ಭಾರಿ ಒಳ್ಳೇದು? ಭಾರಿ ಒಳ್ಳೇದು. ಅದಕ್ಕೆ ಏನಾದ್ರೂ ರೋಗ ಬಂದು ಅದು ಸಾಯುದು ಹಾಗೇನಲ್ಲ? ರೋಗ ಬರೋದು ಏನಿಲ್ಲರಿ, ಅದಕ್ಕೆ ವಿಷಕಾರಿ ಅಟ್ಟಿ ಹಾಕಬಾರ್ದ್ರಿ. ಇವ ಯಾವಾದರೆ ಎಣ್ಣೆ ಹಾಕಲಿ ಅಥವಾ ಯಾವಾದರೆ ಒಂದು ವಿಷದ ಇವತ್ತು ಪೌಡರ್ ಅದ್ರಾಗ ಹಾಕದೆ ಅಂದ್ರೆ ಹುಳ ಸಾಯ್ತದ್ರಿ. ಏನು ಆಗಲ್ಲ ಸರ್, ತಪ್ಪಿ ಇಂಥದನ್ನೆಲ್ಲ ಹಾಕಬಾರ್ದು ಒಟ್ಟಿಗೆ. ಅದು ಉಳ್ಕಿದ ಏನದ ಹೆಚ್ಚಿಗೆ ರೀ. ಮತ್ತೆ ಈಗ ಹೆಚ್ಚಿಗೆ ಆಯ್ತದ ನನ್ನ ಬರೀ ಒಮ್ಮೊಮ್ಮೆ ಹುಳಾನೇ ಏನದ ಆರ್ಡರ್ ಇರಲ್ರಿ. ಹುಳ ಹೆಚ್ಚಿಗೆ ಅದಂದ್ರೆ ಏನ್ ಮಾಡ್ತೀರಿ, ಆ ಹುಳ ತೆಗೆದು ಒಯ್ದು ಭೂಮಿ ಒಳಗೆ ನಾ ಹಾಕ್ತೀನಿ ರೀ. ಅಲ್ಲಿ ಹೊಲದ ಒಳಗೆ ಭೂಮಿ ಅಲ್ಲೇ ಸ್ಪ್ರೆಡ್ ಆಗಿ ಬೆಳಿಲತ್ತೆ. ಎಲ್ಲಾದ್ರೆ ಈಗ ಮಳೆಗಾಲ ಬರ್ತದ್ರಿ, ಹೊಲಕ್ಕೆ ಹೊಲನೇ ನಮ್ಮ ಎಲ್ಲ ಹುಳ ಬಂದ್ಬಿಡ್ತಾವ್ರಿ. ಈಗೆಲ್ಲ ಅದು ಮೇಲೆ ತಳ ಭೂಮಿನೇ ಏನದ ಪೂರಾ ಉಸುಕಾದಪ್ಲೆ ಆಗ್ಬಿಡ್ತಾವ. ಹೌದು ಹೌದು, ಮೇಲೆ ಬಂದ್ಬಿಡ್ತಾವ್ರಿ, ಮೇಲೆ ಬಂದ್ಬಿಡ್ತಾವ್ರಿ. ಈಗ ಮಾರಾಟ ಮಾಡ್ಲಿಕ್ಕೆ ಈ ಹುಳಗಳನ್ನ ಏನು ಪ್ಯಾಕ್ ಮಾಡಿ ಕೊಡ್ತೀರಾ ಅಥವಾ ಗೊಬ್ಬರದ ಜೊತೆಯನ್ನೇ ಹಾಕಿ? ಗೊಬ್ಬರ ನಾ ಹುಳ ಕಡಿಗೆ ಮಾಡ್ತೀನಿ ರೀ. ಅವ್ರಿಗೆ ಕಾಟ ಕೂಡ ಹೇಳಕ್ ಯಾಕ ಮಣ್ಣಿನ ಜೊತೆ ಅದು ಗೊಬ್ಬರದ ಜೊತೆ ಕೊಟ್ರ ಏ ಗೊಬ್ಬರನೇ ಬಾಳದ ಅಂತಾರ್ರಿ. ಆ ಮಣ್ಣಿನ ಕೂಡ ಹುಳ ಕಡಿಗೆ ಮಾಡ್ತೀನಿ ರೀ. ಹುಳ ಕಡಿಮೆ ಮಾಡಿ 10 ಕಿಲೋ ಹುಳನ ಕೊಟ್ಟಂದ್ರಿ 2 ಕಿಲೋ 1 ಕಿಲೋ ಹುಳ ವೆಸ್ಟ್ ಅದಕ್ಕೆ ಕೊಡ್ತೀನಿ, ಯಾಕಂದ್ರೆ ಅದು ಹುಳು ಕತ್ತಿ ಗೊಬ್ಬರ ಹೋಗಿರ್ತದೆ, ಆ ಗೊಬ್ಬರದ ವೆಸ್ಟ್ ತೆಗಿತೀನಿ 2 ಕೆಜಿ ತೆಗೆದು ಅವ್ರಿಗೆ 10 ಕೆಜಿ ಕೊಡ್ತೀನಿ. ಆಗ 10 ಕೆಜಿ ಹುಳ ಪ್ಯಾಕ್ ಮಾಡ ಬರ್ತೀನಿ ಅಂದ್ರೆ ಮತ್ತೆ 2 ಕೆಜಿ 3 ಕೆಜಿ ತೆಳಗ ಮ್ಯಾಲ ಅದು ಗೊಬ್ಬರ ಹಾಕಿ ಒಳಗೆ ಹುಳ ಇಟ್ಟು ಅದು ಹೊರಗೆ ಬರಲ ಮ್ಯಾಲ ಬಾಕ್ಸ್ನಾಗ ಮ್ಯಾಲ ಹಾಕಿ ಅವ್ರಿಗೆ ಪ್ಯಾಕ್ ಮಾಡ್ಕೊಡ್ತೀನಿ. ಈಗ ಒಮ್ಮೆ ಹುಳವನ್ನ ನಿಮ್ಮಲ್ಲಿಂದ ತಗೊಂಡು ಹೋದ ಮೇಲೆ ಎಷ್ಟು ದಿನದಲ್ಲಿ ಅವರು ತೊಟ್ಟಿಗೆ ಹಾಕಬೇಕು? 1 ದಿನ 2 ದಿನ ಹಾಕ್ಬೇಕು. ಅದಕ್ಕೆ ನಾವು ಏನಾದ್ರೂ ತಿನ್ಲಿಕ್ಕೆ ಆಹಾರ ಕೊಡಬೇಕು ಹಾಗೇನು ಏನಿಲ್ಲ, ಅದು ಗೊಬ್ಬರನೇ ಅದ್ರಾಗ ಹಾಕಿಡ್ತೇವೆ, ಅದಕ್ಕೇನು ಬೇಡಲ್ರಿ. ಅದು 2 ದಿನ ಆಯ್ತಂದ್ರೆ ಅದು ಹುಳ ಒಂದಕ್ಕೊಂದು ಒಳಗ ಆಕಳ ಮಾಸಿ ನಮ್ಮನ್ನು ಗಾಳಿ ಆಡ್ಲಿಲ್ಲ ಅಂದ್ರೆ ಹುಳ ಹೊರಗೆ ಹರಿದು ಬರಲಿಕ್ಕೆ ಶುರು ಆಗ್ತದ್ರಿ, ಇಲ್ಲಾಂದ್ರೆ ಏನಂದ್ರೆ ಗಾಳಿ ಬಿದ್ದು ಸೈಲಿಗೆ ಶುರು ಆಗ್ತದೆ. ಗಾಳಿ ಆಡ್ಬೇಕು, ಗಾಳಿ ಆಡ್ಬೇಕ್ರಿ. ಅದಕ್ಕೆ ಗಾಳಿ ಮೇನ್ ಇಂಪಾರ್ಟೆಂಟ್, ಅದಕ್ಕೆ 2 ತಕ್ಷಣನೇ 2 ದಿನದಾಗ ನಾವು ಅದೇನದ ಬಿಡ್ಬೇಕು. ಅಂದ್ರೆ ತೊಟ್ಟಿಗಳನ್ನು ಕಟ್ಟುವಾಗ ತುಂಬಾ ಬೆಳಕು ಮತ್ತು ಗಾಳಿ ಇರುವಂತ ಜಾಗ ಜಾಗ ಬೇಕು ಸರ್. ಓಹೋ, ಈಗ ಈ ಹುಳಗಳು ನೀವು ಇಷ್ಟು ಇಂಚು ಉದ್ದ ಅಂತ ಹೇಳಿದ್ರಿ, ನೀವು ಬೆಳೆಯುವುದರ ನಂತರ ನಿಮ್ಮ ತೊಟ್ಟಿಯಲ್ಲಿ ಗಾತ್ರದಲ್ಲಿ ಏನಾದ್ರೂ ವ್ಯತ್ಯಾಸ, ದೊಡ್ಡದಾಗುವುದು ಅಥವಾ ಸಣ್ಣದಾಗುವುದು ಬೆಳೆಯಲ್ಲಿ, ಹಾಗೆ ಏನಾದ್ರು ವ್ಯತ್ಯಾಸ ಬರ್ತದೆ ಸಾಕಣೆ? ಇಲ್ಲ, ಸಾಕಣೆದ ಏನಿಲ್ಲ ಸರ್. ಅದಕ್ಕೆ ಎಷ್ಟು ಸಿಕ್ತು ಈಗ ನನಗೆ ಹುಳ ಬೇಕಪ್ಪ ಇವತ್ತು ಬಂದು ಹೇಳಿದ್ರೆ ತಿಳಿಯರಿ, ನಮಗೆ ಹುಳ ಬೇಕಾಗ್ಯವ, ನಾವು ಒಂದು 2 ತೊಟ್ಟಿ ಮಾಡಿದೇವೆ, ನಾವು 2 ಮಾಡ್ಬೇಕಂತಿದ್ದೆ, ಗೊಬ್ಬರ ಮಾಡ್ಬೇಕಂತ ಹೇಳಿದ್ರೆ ತಿಳಿರಿ, ನಾನು ಬರೀ ಹುಳ ರೆಡಿ ಇದ್ದು ಅಂದ್ರೆ 50 ಕೆಜಿ ಹಿಂಗ ಕೊಡ್ತೇನ್ರಿ. ಈಗ 50 ಕೆಜಿ 1 ಕ್ವಿಂಟಲ್ ಬಿಡದವ್ರಿ ತಕ್ಷಣ ಕೊಡ್ತೇನ್ರಿ, ಇವತ್ತು ಬಿಡದ್ರಿ ಇವತ್ತೇ ಕೊಡ್ತೇನ್ರಿ. 5 ಕ್ವಿಂಟಲ್ 6 ಕ್ವಿಂಟಲ್ ಇವತ್ತು ಎರಿಸೋಲ ತಗಲಿಕ್ಕೆ ಮತ್ತೆ ಯಾವ್ದಾರು ಸ್ಕೀಮ್ ಇದ್ದು ಕುಂಡಕ್ಕೆ, ಈಗ ಇನ್ನು ಕೆವಿಕ್ಕಿದವರು ಮತ್ತೆ ಇವತ್ತು ಗುಲ್ಬರ್ಗದ ಇವತ್ತು ಇಂಡಿ ಕೆವಿಕ್ಕಿದವರು ಅವರೆಲ್ಲ ರೈತರಿಗೆ ಬೆಳೆಸಲಿಕ್ಕೆ ಅವ್ರ ಒಂದೊಂದು ಇದು ಮಾಡಿ ಸ್ಕೀಮ್ನಾಗ ಕುಂಡಕ್ಕೆ ಹೇಳಿದ್ರೆ ತಿಳಿರಿ, ಅಂತವ್ರಿಗೆ ನಾ ಟೈಮ್ ತೊಗೊತೀನಿ ಸರ್. ನೀವು ಒಂದು ತಿಂಗಳ ದಿನ ಬೇಕಾಗ್ತದೆ ಹುಳು, 15 ದಿನ 1 ತಿಂಗಳ ಟೈಮ್ ತೊಗೊತೀನಿ. ಟೈಮ್ ತಗೊಂಡು ಏನ್ ಮಾಡ್ತೇನ್ರಿ, ಹುಳ ಎಲ್ಲ ಒಳಗ್ 3 ಫೀಟ್ ಒಳಗ್ ಗೊಬ್ಬರದೊಳಗ ತೇವಾಂಶ ಒಳಗ್ ಕಮ್ಮಿ ಆದಂಗ ಒಳಗ್ ಹೋಗಿರ್ತದ, ಮ್ಯಾಲ ಬಂದ ಅದು ಹುಳ ಮತ್ತೆ ಈಗ ಏನದ ನಿಕ್ಕಸು ಇದ್ದಿ ಹುಳ ಅದು ಮತ್ತೆ ಭರ್ಪೂರ್ ಮೈಯಾಪ್ಲೆ ಮಾಡ್ಬೇಕಾದ್ರ 1 ತೊಟ್ಟಿಗೆ ನಾವು 2 ಕಿಲೋ ಬೆಲ್ಲದಂತೆ ಬೆಲ್ಲ, ಆ ಬೆಲ್ಲದ ನೀರು ಡ್ರಮ್ನ ಒಳಗ ಬೆಲ್ಲ ಹಾಕಿ ಆ ಬ್ಯಾರಲ್ದ ನೀರ್ ಎಲ್ಲ ಚಿಮ್ಕೋಸ್ತಾವ. 1 ದಿನ ಬಿಟ್ಟು 1 ದಿನ 3 ಸರಿ ಬೆಲ್ಲ ಚಿಮ್ಕಿಸ್ತೇನ್ರಿ. ಯಾಕೆ ಅದು? ಅದು ಬೆಲ್ಲ ಚಿಮ್ಕಿಸ್ರ ಅದು ರುಚಿಗಾಗಿ ಹುಳ ಮೇಲ್ ಬರ್ತದ್ರಿ, ಹುಳ ಮೇಲ್ ಬರ್ತದ್ರಿ. ಮತ್ತ ಅವ್ರು ರುಚಿಗಾಗಿ ಏನ್ ಮಾಡ್ತಾರೆ, ಸಣ್ಣಿದ್ದು ಹುಳ ಅದು ಮೈದ ಏನಾಗ್ತದೆ ದಪ್ಪ ಆಗ್ತದೆ, ಅದು ಹೆಚ್ಚಿಗೆ ನೀರ್ ಕುಡಿದು ಹುಳ ದಪ್ಪ ಪೋಸ್ಟ್ ಆಗ್ತದ್ರಿ. ಈಗ ನಿಮ್ಗೆ ಈಗ ಮಾರಾಟಕ್ಕೆ ಬಂದ ಹುಳುಗಳು ಅಂತ ಹೇಗೆ ಗೊತ್ತಾಗ್ತದೆ ಅಂತ? ಇಲ್ಲ, ಮಾರಾಟಕ್ಕೆ ಬಂದಿದ್ದು ದಪ್ಪ ಆಗ್ತದ್ರಿ, ಅದ್ ಮ್ಯಾಲ ಮಾರಾಟಕ್ಕೆ ಬಂದಿ ಹುಳ ದಪ್ಪ ಅಂದೇ ಕೊಡ್ತೀನಿ, ಯಾಕಂದ್ರೆ ವೇಟ್ ಬರಲ್ರಿ. ನಾ ಸಣ್ಣ ಒಂದೊಂದು ತೊಟ್ಟಿಯನ್ನು ಈ ತೊಟ್ಟಿಯಲ್ಲಿ ಇಂಥ ದಿನ ಹಾಕಿದ್ದೇನೆ, ಇಷ್ಟು ದಿನಕ್ಕೆ ಬರ್ತಂತ ದಪ್ಪಿದ್ದು ಹುಳ ಮ್ಯಾಲ ಬರ್ತದೆ. ಈಗ ನಾ ಸಣ್ಣ ಹುಳ ಕೊಟ್ರೆ ನಮ್ಗೆ ಲಾಸ್ ಅದರಿ, ಅಂದ್ರೆ ವೇಟ್ ಏನು, ಒಂದು ಹುಳ ನಾ ಸಣ್ಣ ಹುಳ ಕೊಟ್ಟಂದ್ರಿ ಒಂದು ಹುಳ ಕೂಡ ಬದಲಿ ಇವತ್ತು 50 ಹುಳ ಕೊಡ್ಬೇಕಾಗ್ತದೆ. ಅದಕ್ಕಾಗಿ ನಾ ದಪ್ಪನ ಹುಳನೇ ಅವ್ರಿಗೆ ಆರಿಸಿಕೊಡ್ತೇನ್ರಿ. ಈಗ ದೊಡ್ಡ ದೊಡ್ಡ ಗಾತ್ರದ ಹುಳಗಳನ್ನು ತಗೊಂಡು ಹೋಗೋದೇ ಒಳ್ಳೇದಾ ಅಲ್ಲ ಸಣ್ಣ? ಇಲ್ಲ, ತಗೊಳ್ಳವ್ರಿ ಸಣ್ಣ ಹುಳವೇ ಲಾಭ್ರಿ, ಅಂದ್ರೆ ಹುಳ ಹೆಚ್ಚಿಗೆ ಬರ್ತದಲ್ರಿ, ಅಂದ್ರೆ ಹೆಚ್ಚಿಗೆ ಬಂದಾಗ ಅವ್ರಿಗೆ ನಮ್ಮ ಅವ್ರಿಗೆ ಶುರು ಇರ್ತದ್ರಿ, ಅವ್ರಿಗೆ ಹ್ಯಾಂಗ್ ಮಾಡಿ ಬದುಕಿಸ್ಬೇಕನ್ನೋದು ಅವ್ರಿಗೆ ನಾಲೆಜ್ ಇರಲ್ರಿ. ಅವ್ರೇನ್ ಮಾಡ್ತಾರೆ, ಅದಕ್ಕೆ ಏರ್ಪೇರ್ ಆಗಿ ಅದಕ್ಕೆ ನೀರ್ ಕಡಿಮೆ ಬಿತ್ತು, ಹೀಟ್ ಆಯ್ತಂದ್ರೆ ಸಣ್ಣ ಮರಿದಿ ಸಾಯ್ತದ್ರಿ. ಈಗ ಮಲ್ಲಿನಾಥ ಶರಣಪ್ಪ ಕೊಳ್ಳೂರವರೇ, ಒಂದು ಹೇಳಿ, ನಮ್ಮ ರೈತರು ನೀವು ಇಷ್ಟೆಲ್ಲ ಮಾತನ್ನ ಹೇಳಿದ್ರಿ, ಎರೆಹುಳನ್ನ ಬಹಳ ಸುರಕ್ಷಿತವಾಗಿ ಸಾಕುವ ವಿಧಾನವನ್ನು ಮತ್ತೊಮ್ಮೆ ಹೇಳಿ. ಈಗ ಸುರಕ್ಷಿತವಾಗಿ ಸಾಕೋದೇನ್ರಿ ಸರ್, ನಾವು ಭೂಮಿ ಒಳಗೆ ಈಗ ನಾವು ಭೂಮಿ ಬಲ್ಲಿ ಏನದ ಕಟ್ಟದು ತೊಟ್ಟಿ ಕಟ್ಟು ಇಟಾಂಗಿಲೇರಿ ಕಟ್ಟಲಿ ಅಥವಾ ಈಗ ಪರ್ಶೀಲೇರಿ ಮಾಡ್ಕೊಳ್ಳಿ, ಯಾವಾದ್ರೆ ಮಾಡಿ 3 ಫೀಟ್ ಆಗಲ್ಲ, ಒಂದು 2-2.5 ಫೀಟ್ ಎತ್ತರ, ಒಂದು 10-15 ಫೀಟ್ ಊಚಿಗೆ ಇವತ್ತು 50 ಫೀಟ್ ಮಾಡ್ಕೊಂಡ್ರಿ ಅಂತಂದ್ರೆ ಉದ್ದ ಎಷ್ಟಾದ್ರೂ ತೊಂದರೆ, ಊಚಿ ಎಷ್ಟಾದ್ರೂ ಆಗದ್ರಿ, ಎತ್ತರಿ ಮಾತ್ರ 2 ಪೀಟಿ ಇರ್ಬೇಕ್ರಿ, 2 ಪೀಟಿ. ಅದೇ ಅಂದ್ರೆ ಗಾಳಿ ಆಡಲ್ರಿ, ಬುಡಕ ಆದ್ರೆ ಗಾಳಿ ಸಮಸ್ಯೆ ಬರ್ತದೆ, 2 ಪೀಟ್ ಇದ್ರೆ ಗಾಳಿ ಇದಾಗ್ತದ್ರಿ. ಈಗ ಅಗಲಿಗೆ 4 ಬಿಡ್ತಾನೆ ನಡೀತದ್ರಿ, ಅಂದ್ರೆ ಒಳಗೆ ಈಟ್ ಬರಲ್ರಿ. ಈಗ ಯಾವಾದೇ ಒಂದು ಗಾಡಿ ಇತ್ತಂದ್ರೆ ಅದು ಗಾಡಿದಿಂದ 1-1.5 ಫೀಟೇನೆ ತಂಪು ತೋತದೆ, ಹೀಟ್ ಆಯ್ತಂದ್ರೆ ಒಳಗೆ ಹೀಟ್ ಬರಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಹುಳ ಆಗಲ್ರಿ, ಅದಕ್ಕೆ ಗೊಬ್ಬರ ಆಗಲ್ಲ. ಹಿಂಗಾಗಿ ಅದಕ್ಕೆ ಸೈಜ್ ಮಾಡ್ಯಾರ, ಅದಕ್ಕೆ ಒಂದು ಎಷ್ಟು ಗಾಳಿ ಸಿಗ್ಬೇಕಂದ್ರೆ 2-2.5 ಫೀಟ 3 ಫೀಟ ಮಾಡದ್ರಿ. ಅದಕ್ಕೆಲ್ಲ ತಿಲ್ಲಕ್ಕೆ ಏನದ ಇದು ಗೊಬ್ಬರ ಮತ್ತ ಹೊಟ್ಟ ಹುರಿ, ಈಗೇನ ತೆಂಗಿನ ಇದು ತೆಂಗಿನ ಪಡಿಗಳು ಚಾಪಕಟದಾಗ ಪುಡಿ ಮಾಡಿ ಹಾಕದ್ರಿ, ಎಲ್ಲ ಗಿಡಗಳಿದ್ರು ಅದ್ರ ಸೊಪ್ಪಿ ಬಂದಿದ್ ಹಾಕೋದು, ಈಗ ದನಗಳು ಸಗಣಿ ರಾಡಿ ಮಾಡಿ ಹಾಕೋದು, ಅದು ಎಲ್ಲ ಹಾಕೋತಂದ್ರೆ ಗೊಬ್ಬರ ಆಗ್ತದ್ರಿ. ಈಗ ನಾವು ಗೊಬ್ಬರನೇ ಮಾಡ್ಬೇಕಾದ್ರೆ ಆ ನಮನ್ ಮಾಡದ್ರಿ, ಈಗ ಹುಳನೇ ಬೇಕಾದ್ರೆ ಗೊಬ್ಬರ ತೆಗಿಬಾರ್ದ್ರಿ, ಯಾಕಂದ್ರೆ ಮಟ್ಟಿ ಬಾಳ ಇರ್ತದ್ರಿ. ಹೌದು, ಅದು 90 ದಿನ ನಾವು ಅದ್ರಾಗ ಬಿಟ್ಟೇವಂದ್ರೆ ಮರಿಯಿಂದ ಬಹಳಷ್ಟು ಏನದ ನಮಗೆ ಮರಿ ಬಹಳ ಆಗ್ತದೆ. ಈಗ ಅದು ಮರಿ ಬಹಳ ಆಗಿ ನಮಗೆ ಗೊಬ್ಬರದ ಏನದ ಹೆಚ್ಚು ಇದಾಗ್ತದೆ. ಈಗ ಈ ಕಡೆ ಕಡೆ ನಾವು ಈಗ ಏನಂದ್ರೆ ಎರಿಜೋಲಾನು ಮಾಡ್ಬೇಕಂತ ಈ ವರ್ಷ ನನಗೆ ಹುಳದ ಆರ್ಡರ್ ಬರಲಿಲ್ಲ, ನಾ ಹುಳ ಮಾಡಿಟ್ಟ ಹುಳ ರೆಡಿ ಆದ್ರೆ ಇನ್ನು ವ್ಯಕ್ತ ಯಾಕೆ ಮಾಡದಂದ್ರೆ ಈಗ ಎರಿಜೋಲಾನು ತಯಾರು ಮಾಡ್ಬೇಕಾಗ್ತೀನಿ. ಅದೇನಾಗೆ ಅದು ಅಂದ್ರೆ ಎರೆ ಹುಳ ಒಳಗಿಂದ ಹುಳ ಆಯ್ದ್ರಿ, ಎರೆ ಹುಳದ ಅದಕ್ಕೊಂದು ಪೀಟ್ ಕಟ್ಟದ್ರಿ, ಅದು ಒಂದು 3 ಫೀಟ್ ಎತ್ತರ, ಒಂದು 3 ಫೀಟ್ ಆಗಲ್ಲ ಇದ್ದಿದ್ದ ಒಂದು ಸೈಜ್ ಗುಮ್ಮಿ ತಂದು ಕಟಾವ್ ಮಾಡಿ ಅದಕ್ಕೆ 2 ಫೀಟ್ ಎತ್ತರ ಕಟ್ಟಿ ಅದಕ್ಕೆ ಬಿಡ್ಕೊಂಡು ನಲ್ಲಿ ಹಚ್ಚಿ ಹುಳುಗಳು ಅದ್ರ ಒಳಗಾಕಿ ಅದ್ರ ಒಳಗಾಕಿ ಉಗುರು ಬೆಚ್ಚಗೆ ನೀರು ಸಿಂಪಡಿಸಿ ಅದ್ರ ಮ್ಯಾಲೆ ನೀರು ಸುರುವುದ್ರಿ, ಅದು ಹುಳದ ಮೈ ಮೇಲೆ ಅಂಟಿನ ಅಂಶ ಇರ್ತದೆ. ಈಗ ಒಂದು ಎರೆಹುಳ ಇತ್ತಂದ್ರೆ ಅದ್ರ ಮೈ ಮೇಲೆ ಒಂದು ಅಂಟಿನ ಅಂಶ ಇದೆ. ಈಗ ಬಸವನ ಹುಳ ಅಂತೇಳಿ ಭೂಮಿ ಒಳಗೆ ಹರಿದು ಹೋಯ್ತದೆ, ಅದ ಅಂಟ ಅಂಟು ಪದರ ಮಾಡಿ ಭೂಮಿಗೆ ಹತ್ತದಲ್ರಿ, ಅದು ಎರೆ ಜ್ವಲ ರೀ, ಅದು ಬಹಳಷ್ಟು ಕೆಲಸ ಮಾಡ್ತದ್ರಿ. ಈಗ ಹೋಮಿಕ ಅಂತ ಹೇಳಿ ಬರ್ತದ್ರಿ, ಬೆಳಿಗ್ಗೆ ಯಾವ್ದ್ರೆ ಸ್ಪ್ರೇ ಮಾಡಿದ್ರೆ ಹೋಮಿಕ ಬೇಕಾದ ಹೆಲ್ದಿ ಬರ್ತದ ಬೆಳಿ ಅಂತಾರ ಆ ಟೈಪ್. ಈ ಎರೆಹುಳದ ಮೈ ಮೇಲಿಂದು ಏನದ ಅದು ಎರೆ ಜ್ವಲ ಬತ್ತಲ್ರಿ, ಅದಕ್ಕೆ ಏನದ ಬೆಳಿಗ್ಗೆ ಏನದ ಹೆಲ್ದಿ ಬರ್ತದ್ರಿ, ಹೋಮಿಕ ಕೊಡ್ತದ್ರಿ. ಅತ್ತ ಮತ್ತ ಅದ್ರ ಗುಡ ವರ್ಮಿ ಕಾಂಪೋಸ್ಟ್ ಇದ್ದಿದ್ದು ಅದೆಲ್ಲ ನೀರ್ ಅದ್ರಂದ್ ಬಸ್ ತಂದ್ರಿ, ಭೂಮಿ ಒಳಗೆ ಬಹಳ ಪೌಷ್ಟಿಕತೆ ಕೊಡ್ತದ್ರಿ ಬೆಳಿ. ಅದಕ್ಕಾಗಿ ಈಗ ಅದನ್ನು ತಯಾರು ಮಾಡ್ಬೇಕಲ್ತೀನಿ. ಅದು ಒಂದು ಅದು ತಯಾರು ಮಾಡಿದ್ರೆ ಒಂದು 100 ರೂಪಾಯಿ ಒಂದು ಲೀಟರ್ ಮಾರಿದ್ರೆ ಬಿ ದಿನ 1000 ಲೀಟರ್ ಆಗ್ತದೆ. ಓಹೋ, ಅದನ್ನು ಅವಕಾಶ ಇದೆ, ಅದನ್ನು ಅವಕಾಶ ಇದೆ ಸರ್. ಅಂದ್ರೆ ಎರೆಹುಳು ಸಾಕಣೆ ಮಾಡಿದವರು ಇದಕ್ಕೂ ಹೋಗ್ಬೋದು. ಇದಕ್ಕೂ ಹೋಗ್ಬೋದು ಸರ್. ಈಗ ಎರೆಹುಳ ಮಾರಾಟ ಇಲ್ಲಪ್ಪ ಅಂದ್ರೆ ನಾವು ಅದು ಎರೆಜಲನು ತೆಗಿಬಹುದು ಸರ್. ಓಹೋಹೋ, ಅಂದ್ರೆ ತುಂಬಾ ಬಹುಪಯೋಗಿ. ಹೌದ್ರಿ, ಒಂದು ಆಕಳದ್ರಿ ಏನೂ ವೇಸ್ಟ್ ಆಗಲ್ರಿ. ಇವತ್ತು ಎಷ್ಟು ಲಾಭದಾಯಕ ಅಂದ್ರೆ ಒಂದ್ ಆಕಳ ನಾವು ಒಂದು ವರ್ಷದಾಗ ಒಂದ್ ಆಕಳ ಖರೀದಿ ಮಾಡಿದೇವ್ ತಿಳಿ ಸರ್. ಒಂದ್ 40,000 ರೂಪಾಯಿ ಇಟ್ಕೊಂಡು 50,000 ರೂಪಾಯಿ ಮಿನಿಮಮ್ ಒಂದ್ ಆಕಳದ ರೇಟ್ ರೀ. ಒಂದ್ ಆಕಳ ಒಂದು ವರ್ಷದಾಗ 40,000 ಕ್ಕಿಂತ ಹೆಚ್ಚಿಗೆ ನಮ್ಗೆ ಲಾಭ ಮಾಡಿಕೊಟ್ಟು ಹೋಗ್ತದ್ರಿ. ಒಂದ್ ಆಕಳ ಒಂದು ವರ್ಷಿಗೆ ಮಿನಿಮಮ್ 2 ಟನ್ ಅಷ್ಟೇ ನಮಗ ಗೊಬ್ಬರ ರೆಡಿ ಆದ್ರೆ 16,000 ರೂಪಾಯಿ ಇವತ್ತು ನಮ್ಗೆ ಗೊಬ್ಬರ ರೆಡಿ ಆಗ್ತದೆ. 16,000 ರೂಪಾಯಿ ಗೊಬ್ಬರ ರೆಡಿತದೆ. 16,000 2 ತೊಟ್ಟಿನೇ ಮಾಡಿದ್ರೆ 2 ತೊಟ್ಟಿ ಒಳಗೆ ಹುಳನೇ 1 ಕ್ವಿಂಟಲ್ ರೆಡಿ ಆದ್ರೆ 50,000 ರೂಪಾಯಿ ಬರೀ ಹುಳ ಮಾರ್ತದೆ. ಆಕಳದ ರೇಟ್ 40,000-50,000 ರೀ. ಹುಳ ಒಂದ್ ವರ್ಷನಾಗ ಆಟು ಹುಳ ರೆಡಿ ಆಗ್ತದ, ಗೊಬ್ಬರ ಇಟ್ಟು ರೆಡಿ ಆಗ್ತದ್ರಿ. ಅದ್ರ ಗೋಮೂತ್ರದಿಂದ ಇವತ್ತು 10 ಎಕರೆ 20 ಎಕರೆ ತನಕ ಜೀವಾಮೃತ ಮಾಡಿ ನಾವು ಸ್ಪ್ರೇ ಮಾಡಕ್ ಅದ್ರ ಗೋಮೂತ್ರ ರೆಡಿ ಆಗ್ತದೆ. ಮನೆಯೊಳಗೆ ಮಕ್ಕಳ ಹಾಲು ಉಣ್ತಾವ, ಮಜಿ ಉಣ್ತೇವ, ಮೊಸರು ಉಣ್ತೇವ, ಅದ್ರ ಅಷ್ಟೆಲ್ಲ ಉತ್ಪತ್ತಿ ಆಗಂತದ್ ಇವತ್ತು ಗೋಮಾತೆಗೆ ರಕ್ಷಣೆ ಮಾಡೋರು ಯಾರು. ಹೌದೌದು, ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರ ಮಲ್ಲಿನಾಥ ಶರಣಪ್ಪ ಕೊಳ್ಳೂರ್ ಅವರ. ಈ ಎರೆಹುಳು ಗೊಬ್ಬರದಿಂದ ಬಹುಪಯೋಗಿ ಇದೆ, ಮತ್ತೆ ಕೃಷಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು, ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡ್ತದೆ, ರೈತರಿಗೆ ಬಹಳಷ್ಟು ಲಾಭದಾಯಕ ಮಾಡ್ತಂತ. ತುಂಬಾ ಒಳ್ಳೇದು ಮಲ್ಲಿನಾಥ ಶರಣಪ್ಪ ಕೊಳ್ಳೂರ್ ಅವರ. ಇಷ್ಟು ಹೊತ್ತಿನ ತನಕ ನಮ್ಮ ರೈತ ಬಾಂಧವರಿಗೆ ಈ ಒಂದು ಎರೆಹುಳು ಗೊಬ್ಬರ ಮತ್ತು ಎರೆಹುಳು ಸಾಕಾಣಿಕೆಯ ಬಗ್ಗೆ ಬಹಳಷ್ಟು ವಿವರವಾದಂತಹ ಮಾಹಿತಿಯನ್ನು ನೀಡಿದ್ರೆ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಸ್ಕಾರ ಸರ್. ಮಣ್ಣಿನ ಮಗ ಇದರಲ್ಲಿ ಇದುವರೆಗೆ ಎರೆಹುಳು ಸಾಕಾಣಿಕೆ ಮತ್ತು ಗೊಬ್ಬರ ತಯಾರಿಕೆ ಕುರಿತು ಕಲಬುರಗಿ ತಾಲೂಕಿನ ಮೇಳಕುಂದ ಬಿ ಗ್ರಾಮದ ಮಲ್ಲಿನಾಥ್ ಶರಣಪ್ಪ ಕೊಳ್ಳೂರ್ ಅವರೊಡನೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದಿರಿ. ಈಗ ಬೀಳಗಿಯ ಬಸವರಾಜ್ ಭಜಂತ್ರಿ ಅವರಿಂದ ಸಂಪ್ರದಾನಿ ವಾದನಗಳು.